ಮಸಾಲೆ ಆಸೆ ಬ್ಯಾಡ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಕ್ಷಣಿಕ ಸುಖಕ್ಕೆ ಮಾಡಿದರೆ ತಪ್ಪು ಮತ್ತಾರು ತಿನ್ನಬೇಕು ನರಕದ ಉಪ್ಪು ಕ್ಷಣಿಕ ಸುಖಕ್ಕೆ ಮಾಡಿದರೆ ತಪ್ಪು ಮತ್ತಾರು ತಿನ್ನಬೇಕು ನರಕದ ಉಪ್ಪು ಕ್ಷಣಿಕ ಸುಖಕ್ಕೆ ಮಾಡಿದರೆ ತಪ್ಪು ಮತ್ತಾರು ತಿನ್ನಬೇಕು ನರಕದ ಉಪ್ಪು ಕ್ಷಣಿಕ ಸುಖಕ್ಕೆ ಮಾಡಿದರೆ ತಪ್ಪು ಮತ್ತಾರು ತಿನ್ನಬೇಕು ನರಕದ ಉಪ್ಪು ತಪ್ಪು ಮಾಡಿ ಮತ್ತೆ ತಿದ್ದುಕೊಳ್ಳ ಬದಲು ಮಾಡಿ ಮತ್ತೆ ತಿದ್ದಿಕೊಳ್ಳ ಬದಲು ತಪ್ಪೆ ಆಗದಂತೆ ಎಚ್ಚರಿಕೆ ಮೇಲು ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಮನಸಲಿ ಆಸೆ ಪರನಾರಿಗೆ ರೋಗದ ಮಾಲೆ ಗರತಿ ಮಡಲಿಗೆ ಮನಸಲಿ ಆಸೆ ಪರನಾರಿಗೆ ರೋಗದ ಮಾಲೆ ಗರತಿ ಮಡಲಿಗೆ ಮನಸಲಿ ಆಸೆ ಪರನಾರಿಗೆ ರೋಗದ ಮಾಲೆ ಗರತಿ ಮಡಲಿಗೆ ಮನಸಲಿ ಆಸೆ ಪರನಾರಿಗೆ ರೋಗದ ಮಾಲೆ ಗರತಿ ಮಡಲಿಗೆ ಲೋಕಕ್ಕೆ ಕಣ್ಣು ಬಿಡುವ ಕೂಸಿಗೆ ಲೋಕಕ್ಕೆ ಕಣ್ಣು ಬಿಡುವ ಕೂಸಿಗೆ ಹಚ್ಚುವೆಯಲ್ಲೋ ವಿಷದ ಜ್ವಾಲೆ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಸಾರ ಐತಿ ಸಂಸಾರದೊಳಗೆ ಬಾಳಿದಾಗ ನೀ ಅತ್ತಿನೊಳಗೆ ಸಾರ ಐತಿ ಸಂಸಾರದೊಳಗೆ ಬಾಳಿದಾಗ ನೀ ಅತ್ತಿನೊಳಗೆ ಉಂಡ ಕಡೆಯಲ್ಲಿ ಉಗುಳ ಬ್ಯಾಡ ಉಂಡ ಕಡೆಯಲ್ಲಿ ಉಗುಳ ಬ್ಯಾಡ ಇಂತ ಕಡೆಯಲ್ಲಿ ಆಸೆ ಬ್ಯಾಡ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಜೀವನವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಕಾಯಿಲೆಯವಾದರೆ ಮಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ಕಾಯಿಲೆ ಕಾಯಿಲೆ ಕಸಾಲೆ ರೋಗ ರುಜಿನ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ರೋಗ ರುಜಿನ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಏ ರೋಗ ರುಜಿನ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ರೋಗ ರುಜಿನ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಕೆಮ್ಮು ದಮ್ಮು ಶೀತ ಜ್ವರ ಬರುವವು ಕೆಮ್ಮು ದಮ್ಮು ಶೀತ ಜ್ವರ ಬರುವುದು ನಮ್ಮ ಧೈರ್ಯ ಪರೀಕ್ಷೆ ಮಾಡಲು ನಮ್ಮ ಧೈರ್ಯ ಪರೀಕ್ಷೆ ಮಾಡಲು ಹೇ ಕೆಮ್ಮು ದಮ್ಮು ಶೀತ ಜ್ವರ ಬರುವವು ಕೆಮ್ಮು ದಮ್ಮು ಶೀತ ಜ್ವರ ಬರುವುದು ಧೈರ್ಯ ಪರೀಕ್ಷೆ ಮಾಡಲು ನಮ್ಮ ಧೈರ್ಯ ಪರೀಕ್ಷೆ ಮಾಡಲು ಸಿದ್ಧರಾಗಿರಬೇಕು ನಾವು ಸಿದ್ಧರಾಗಿರಬೇಕು ನಾವು ಅವೆಲ್ಲವನ್ನು ಒದ್ದು ಓಡಿಸಲು ಅವೆಲ್ಲವನ್ನು ಒದ್ದು ಓಡಿಸಲು ಏ ರೋಗ ರುಜಿನ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಬರುವುದು ಮಾಮೂಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಬಂದ್ರು ಭಯ ಯಾಕೆ ಒಮ್ಮೆಲೆ ಕೆಮ್ಮು ಬಂದರೆ ಔಷಧ ಉಂಟು ಕೆಮ್ಮು ಬಂದರೆ ಔಷಧ ಉಂಟು ಕೆಮ್ಮು ಬಂದರೆ ಔಷಧ ಉಂಟು ಕೆಮ್ಮು ಬಂದರೆ ಔಷಧ ಉಂಟು ಶೀತ ಬಂದರೆ ಔಷಧ ಉಂಟು ಶೀತ ಬಂದರೆ ಔಷಧ ಉಂಟು ಜ್ವರವು ಬಂದರೆ ಔಷಧ ಉಂಟು ಜ್ವರವು ಬಂದರೆ ಔಷಧ ಉಂಟು ಕುಷ್ಠರೋಗ ಕ್ಷಯರೋಗ ಕ್ಯಾನ್ಸರ್ ಅಂತೆ ಒಂದು ಕುಷ್ಠರೋಗ ಕ್ಷಯರೋಗ ಕ್ಯಾನ್ಸರ್ ಅಂತೆ ಒಂದು ಎಚ್ ಐ ವಿ ಸೋಂಕು ಭಯ ತಂದಿದೆ ಇಂದು ಎಚ್ ಐ ವಿ ಸೋಂಕು ಭಯ ತಂದಿದೆ ಇಂದು ಬರುವುದೆಲ್ಲವೂ ಬರಲಿ ದೃಢ ಮನಸ್ಸು ನಮ್ಮಲ್ಲಿ ಇರಲಿ, ಬರುವುದೆಲ್ಲವೂ ಬರಲಿ, ದೃಢ ಮನಸ್ಸು ನಿಮ್ಮಲ್ಲಿ ಇರಲಿ. ಚಿಂತೆಯೊಂದು ಮಹಾರೋಗ, ಅದನ್ನು ಇಡೀ ನಿಮ್ಮಿಂದ ದೂರ. ನಗು ನಗುತ್ತ ನಲಿಯಿರಿ, ಧೈರ್ಯದಿಂದ ಬದುಕಿರಿ. ನಗು ನಗುತ್ತ ನಲಿಯಿರಿ, ಧೈರ್ಯದಿಂದ ಬದುಕಿರಿ. ರೋಗ ರುಜಿನ ಬರುವುದೇ ಮಾಮೂಲೆ, ಬಯಲು ಭಯ ಯಾಕೆ ಒಮ್ಮೆಲೆ. ರೋಗ ರುಜಿನ ಬರುವುದು ಮಾಮೂಲೆ, ಬಂದು ಭಯ ಯಾಕೆ ಒಮ್ಮೆಲೆ. ರೋಗ ರುಜಿನ ಬರುವುದು ಮಾಮೂಲೆ, ಬಂದು ಭಯ ಯಾಕೆ ಒಮ್ಮೆಲೆ. ಬಂದು ಭಯ ಯಾಕೆ ಒಮ್ಮೆಲೆ, ಬಂದು ಭಯ ಯಾಕೆ ಒಮ್ಮೆಲೆ. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು ಅದಕ್ಕಾಗಿಯೇ ಮರಣಿಸುವೆನು. ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ ಆಗಿದೆ. ಸ್ವತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ, ನಾನು ಭಾರತದಲ್ಲಿ ಹುಟ್ಟಿ